ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೀಜೋತ್ಪಾದನೆ ತಂತ್ರಜ್ಞಾನಗಳು ವಿಷಯವಾಗಿ ಮಾಹಿತಿ ನೀಡುತ್ತಾರೆ ಡಾ ಎಸ್ಎಂ ಹಿರೇಮಠ್ ಹಾಗೂ ಡಾ ವಿಜಯ್ ಕುಮಾರ್ ಎಜಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಎಚ್ಬಿ ರಾಮಡಿಗಿ. ಕೇಳಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ನಮ್ಮೆಲ್ಲ ಕೇಳುಗರಿಗೆ, ರೈತ ಬಾಂಧವರಿಗೆ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೀಜೋತ್ಪಾದನೆ ತಾಂತ್ರಿಕತೆಗಳು ಅಥವಾ ತಂತ್ರಜ್ಞಾನ ಈ ವಿಷಯ ಕುರಿತು ಮಾತಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಬೀಜೋತ್ಪಾದನೆಯಲ್ಲಿ ಎತ್ತಿದ ಕೈ ಅಂತೀವಲ್ಲ, ಹಾಗೆ ಸಾಕಷ್ಟು ಬೀಜೋತ್ಪಾದನೆ ಮಾಡಿ ರೈತರಿಗೆ ಕೊಡುವಂಥ ಕಾರ್ಯವನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮಾಡ್ಕೊತ ಬಂದಿದೆ. ಅನೇಕ ಸಲ ಬೀಜ ಮೇಳವನ್ನು ಕೂಡ ಏರ್ಪಡಿಸಿ ರೈತರಿಗೆ ಆ ಕಾಲಕ್ಕೆ ತಕ್ಕಂತೆ ಬೀಜವನ್ನು ವಿತರಣೆ ಮಾಡಿದೆ. ಇಲ್ಲಿ ಕೊಂಡಂಥ ಬೀಜ ಉತ್ಕೃಷ್ಟವಾಗಿರುತ್ತೆ, ರೈತರ ಒಂದು ಮನಸ್ಸನ್ನು ಗೆದ್ದಿದೆ. ಇಲ್ಲಿ ಬೀಜವನ್ನು ತಗೊಂಡ್ರೆ ನಮಗೆ ಬೆಳೆ ನಿಶ್ಚಿತ ಅನ್ನೋದು ಅವರ ಅಭಿಪ್ರಾಯ ಮತ್ತು ಅನುಭವ. ಹಾಗಾಗಿ ಬೀಜದಂಥ ಬೆಳೆ ಅಂತೇಳಂತೀವಲ್ಲ, ಹಾಗಾಗಿ ಬೀಜವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದೊಳಗೆ ಗುಣಮಟ್ಟದ್ದಾಗಿರಬೇಕು ಮತ್ತು ಅದು ಸದೃಢವಾಗಿರಬೇಕು. ಅದು ಯಾವುದೇ ರೀತಿಯ ಬೇರೆ ಬೀಜಗಳೊಂದಿಗೆ ಬೆರೆತಿರಬಾರ್ದು, ಕಸ ಕಡ್ಡಿ ಜಾಸ್ತಿ ಇರಬಾರ್ದು, ಮೊಳಕೆ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು. ಇದು ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಿ ರೈತರಿಗೆ ಕೊಡುವಂಥ ಕಾರ್ಯವನ್ನು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮುಂಚಿನಿಂದ ಮಾಡ್ಕೊತ ಬಂದಿದೆ. ಹಾಗಾಗಿ ಬೀಜೋತ್ಪಾದನೆ ತಂತ್ರಜ್ಞಾನವನ್ನು ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಉತ್ಪಾದನೆ ಮಾಡ್ತಾ ಇಲ್ಲ, ರೈತರ ತಾಕುಗಳಲ್ಲಿ ಆಯ್ದ ರೈತರನ್ನು ಆಯ್ಕೆ ಮಾಡಿಕೊಂಡು ಅವರ ಮೂಲಕ ಕೂಡ ಬೀಜೋತ್ಪಾದನೆ ಮಾಡಿ ರೈತರಿಗೆ ಹಂಚುವಂಥ ಕೆಲಸ. ಹಾಗಾಗಿ ರೈತರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿದಾಗ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಏನೇನು ಕ್ರಮಗಳು, ಹೇಗೆ ಭಾಗವಹಿಸಬೇಕು, ಎಂತೆಂಥ ರೈತರಿಗೆ ಬೀಜೋತ್ಪಾದನೆಯಲ್ಲಿ ಅವಕಾಶ ಸಿಗುತ್ತೆ, ಈ ನಿಟ್ಟಿನೊಳಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜ ಸಂಶೋಧನಾ ವಿಭಾಗದಲ್ಲಿ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಂ ಹಿರೇಮಠ್ ಅವರು ಹಾಗೂ ಡಾಕ್ಟರ್ ವಿಜಯ್ ಕುಮಾರ್ ಎಜಿ ಅವರು ಈಗ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಮೊದಲಿಗೆ ನಾನು ಪ್ರಶ್ನೆಯನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಇವತ್ತು ರೈತರು ಅವ್ರ ಜೊತೆ ನೇರವಾಗಿ ಫೋನ್ ಮೂಲಕ ಮಾತಾಡ್ಬೋದು. ನಮ್ಮ ಫೋನ್ ಸಂಖ್ಯೆ 244 3415 STD ಕೋಡ್ 0836. ಈ ಸಂಖ್ಯೆಗೆ ಫೋನ್ ಮಾಡಿ ತಜ್ಞರ ಜೊತೆ ಮಾತುಕತೆಯನ್ನು ನಡೆಸ್ಬೋದು. ಈ ಕಾರ್ಯಕ್ರಮಕ್ಕೆ ಬಂದಂಥ ಡಾಕ್ಟರ್ ಹಿರೇಮಠ್ ಅವರಿಗೆ, ಡಾಕ್ಟರ್ ವಿಜಯ್ ಕುಮಾರ್ ಅವರಿಗೆ ಇಬ್ಬರಿಗೂ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಪ್ರಮುಖವಾಗಿ ಬೀಜ ಅಂದ್ರೇನು, ಏನು ಹೇಳ್ತಾರೆ ಬೀಜ, ಬೀಜವ ಫಲವತ್ತತೆಯಿಂದ ಕೂಡಿರಬೇಕು ಅಂತ, ಏನು ಬೀಜ ಅಂದರೆ ಮತ್ತು ನಾವು ತಿನ್ನುವಂಥ ಪದಾರ್ಥಕ್ಕೂ ಬೀಜಕ್ಕೂ ಏನು ವ್ಯತ್ಯಾಸ ಇದೆಯಾ? ನೋಡಿರಿ, ಬೀಜ ಮತ್ತು ನಾವು ತಿನ್ನುವಂಥ ಏನೋ ಒಂದು ಆಹಾರ ಪದಾರ್ಥ ಇದೆ, ಅದಕ್ಕೆ ವ್ಯತ್ಯಾಸ ಏನು ಅಂದರೆ ಬೀಜದಲ್ಲಿ ಕೆಲವೊಂದು ಗುಣಾತ್ಮಕವಾದ ಲಕ್ಷಣಗಳು ಇರ್ತವೆ. ಒಂದೇ ಗಾತ್ರದ್ದಿರುತ್ತೆ, ಮೊಳಕೆ ಪ್ರಮಾಣ ಇರಬೇಕು, ಅದರಲ್ಲಿ ತಳಿ ಶುದ್ಧತೆ ಮತ್ತು ಬೌದ್ಧಿಕ ಶುದ್ಧತೆ ಇರಬೇಕು. ಇವು ಎಲ್ಲವನ್ನೂ ಅದು ಸಂತೃಪ್ತಪಡಿಸಿದರೆ ಅದಕ್ಕೆ ನಾವು ಬೀಜ ಅಂತೀವಿ. ಈಗ ಆಹಾರ ಅಂತ ಸಿಗುವಂಥ ನಾವೇನು ಹೇಳ್ತೇವೆ ಅದರಲ್ಲಿ ಒಂದೇ ಸೈಜಿನ ಬೀಜ ಇರೋದಿಲ್ಲ, ಒಂದೇ ಪ್ರಮಾಣದ ಬೀಜ, ಅದರ ತಳಿ ಶುದ್ಧತೆ ಇರೋದಿಲ್ಲ, ಭೌತಿಕ ಶುದ್ಧತೆ ಇರೋದಿಲ್ಲ. ಸೊ ಇದಕ್ಕೆ ಬೀಜಕ್ಕೆ ನಾವು ಅದರದೇ ಆದಂಥ ಒಂದು ಪ್ರಕ್ರಿಯೆ ಇದೆ, ಅದರ ಮಾನದಂಡಗಳು ಇದ್ದಾವೆ, ಅದರ ಪ್ರಕಾರ ನಾವು ಅದನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತೇವೆ. ಈ ಬೀಜೋತ್ಪಾದನೆಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ತಾಕುಗಳಲ್ಲಿ ಕೆಲವೊಂದಿಷ್ಟು ಮಾಡ್ತೀವಿ, ಮತ್ತು ಆಯ್ದ ರೈತರನ್ನು ಕೂಡ ಅವರ ತಾಕಿನಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ಹೇಳ್ತೀವಿ. ಏನು ಕ್ರಮಗಳನ್ನು ತೆಗೆದುಕೋಬೇಕು ಇಲ್ಲಿ ಬೀಜೋತ್ಪಾದನೆ ಮಾಡುವಾಗ ಮತ್ತು ಸಹಜವಾಗಿ ನಾವು ಆಹಾರ ಧಾನ್ಯವನ್ನು ಬೆಳೆಯುವಂಥ ಸಂದರ್ಭದೊಳಗೆ ವ್ಯತ್ಯಾಸ ಇರುತ್ತಾ ಅಂತ? ಇರುತ್ತೆ. ಈಗ ನೋಡಿ, ಬೀಜ ಅಂತ ನಾವು ಹೇಳಿದಾಗ ಬೀಜದಲ್ಲಿ 4 ವರ್ಗಗಳು ಇರ್ತವೆ. ಯಾವುದೇ ತಳಿ ಒಂದು ತಳಿ ಬಿಡುಗಡೆ ಆದಾಗ ಆ ತಳಿ ವರ್ಧಕರು ಏನಿರ್ತಾರೆ ಅವರು ಅದರ ತಾಯಿ ಬೀಜವನ್ನು ಉತ್ಪಾದನೆ ಮಾಡ್ತಾರೆ. ಆ ತಾಯಿ ಬೀಜ ಮೊದಲನೇ ಹಂತದ ಬೀಜ. ಆ ತಾಯಿ ಬೀಜದಿಂದ ಆ ಸಂಸ್ಥೆ ಆಗಲಿ ಅಥವಾ ವಿಶ್ವವಿದ್ಯಾಲಯ ಆಗಲಿ ತಳಿವರ್ಧಕ ಬೀಜವನ್ನು ಮಾಡ್ತದೆ. ಈ ತಳಿವರ್ಧಕ ಬೀಜ ಅಂದರೆ ನಾವು ಬ್ರೀಡರ್ ಸೀಡ್ ಅಂತ ಹೇಳ್ತೇವೆ. ಈ ತಳಿವರ್ಧಕ ಬೀಜವನ್ನು ನಾವು ಮಾಡಿ ವಿವಿಧ ರಾಜ್ಯ ಮಟ್ಟದ ಸಂಸ್ಥೆಗಳಿದಾವಲ್ಲ, ಬೀಜ ಸಂಸ್ಥೆಗಳು, ನಮ್ಮ ರಾಜ್ಯ ನಿಗಮ, ಬೀಜ ರಾಜ್ಯ ನಿಗಮ ಇರ್ಬೋದು, ಬೀಜ ಪ್ರಮಾಣನ ಸಂಸ್ಥೆ ಅದು ಸರ್ಟಿಫಿಕೇಶನಿಗೆ ಬರ್ತವೆ. ನಮ್ಮ KSSC ಇದೆ, ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಅಂತ ಏನು ಹೇಳ್ತೀವಿ, ರಾಜ್ಯ ಬೀಜ ನಿಗಮ, ರಾಷ್ಟ್ರೀಯ ಬೀಜ ನಿಗಮ ಆಗಲಿ ಅಥವಾ ಎಣ್ಣೆಕಾಳು ಅಭಿವೃದ್ಧಿ ಫೆಡರೇಷನ್ ಆಗಲಿ, ಇವರು ನಮ್ಮಿಂದ ತಳಿವರ್ತಕ ಬೀಜವನ್ನು ತೆಗೆದುಕೊಂಡು ಅದರಿಂದ ಮೂಲ ಬೀಜವನ್ನು ಮಾಡ್ತಾರೆ. ಮೂಲ ಬೀಜ ಅಂದರೆ ಫೌಂಡೇಶನ್ ಸೀಡ್. ಸೊ ಈಗ ತಾಯಿ ಬೀಜ ಮತ್ತು ತಳಿವರ್ಧಕ ಬೀಜ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಅದನ್ನು ನಾವು ರೈತರ ಹೊಲದಲ್ಲಿ ಮಾಡೋಕ್ಕೆ ಬರಲ್ಲ ಕಾಯ್ದೆ ಪ್ರಕಾರ. ಮಾಡಬೇಕು ಅಂದರೆ ನಾನು ಯಾವುದಾದ್ರೂ ಒಂದು ರೈತನ ಹೊಲವನ್ನು ಲೀಸ್ ಮೇಲೆ ತೆಗೆದುಕೊಂಡು ಕಾನೂನುಬದ್ಧವಾಗಿ ಅದನ್ನು ನಾನು ಮಾಡಬೇಕು. ಮೂಲ ಬೀಜನ ಮತ್ತು ಮೂಲ ಬೀಜದಿಂದ ಆಗುವಂಥ ಪ್ರಮಾಣೀಕೃತ ಬೀಜ, ಈಗ ರೈತರಿಗೆ ನಾವು ಯಾವ ಬೀಜವನ್ನು ಹಂಚ್ತೀವಲ್ಲ ಅದನ್ನು ಪ್ರಮಾಣೀಕೃತ ಬೀಜ, ಈ ಎರಡು ಹಂತಗಳನ್ನು ನಾವು ರೈತರ ಹೊಲದಲ್ಲಿ ಮಾಡ್ಬೋದು. ಹೀಗಾಗಿ ಈಗ ರಾಜ್ಯ ಬೀಜ ನಿಗಮಗಳಾಗಲಿ, ರಾಷ್ಟ್ರೀಯ ಬೀಜ ನಿಗಮಗಳಾಗಲಿ, ನಮ್ಮಿಂದ ತಳಿವರ್ಧಕ ಬೀಜವನ್ನು ತೆಗೆದುಕೊಂಡು ಮೂಲ ಬೀಜವನ್ನು ತಮ್ಮ ಫಾರ್ಮ್ಗಳಲ್ಲಿನೂ ಮಾಡ್ಕೋತಾರೆ. ಈಗ ರಾಜ್ಯ ಕೃಷಿ ಇಲಾಖೆ ಬೀಜ ಫಾರ್ಮ್ಗಳು ಇದ್ದಾವೆ, ಅಲ್ಲಿನೂ ಮಾಡ್ತಾರೆ, ಅದಲ್ಲದೆ ರೈತರ ಹೊಲದಲ್ಲಿನೂ ಮಾಡ್ತಾರೆ. ಅದೇ ಥರ ನಾವು ಏನು ಮಾಡ್ತೀವಿ, ಮೂಲ ಮತ್ತು ಪ್ರಮಾಣೀಕೃತ ಬೀಜವನ್ನು ನಮ್ಮೊಂದಿಗೆ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಯಾರು ನೋಂದಾಯಿತ ರೈತರಿದ್ದಾರೆ ಅವರ ಹೊಲದಲ್ಲಿ ನಾವು ಮೂಲ ಮತ್ತು ಪ್ರಮಾಣೀಕೃತ ಬೀಜ ಉತ್ಪಾದನೆಯನ್ನು ನಾವು ಮಾಡ್ತೇವೆ. ಈಗ ರೈತರಿಗೆ ನಾವು ತಿಳಿಪಡಿಸೋದೇನೆಂದರೆ ನೇರವಾಗಿ ಬೀಜೋತ್ಪಾದನೆ ಕುರಿತು ಪ್ರಶ್ನೆಗಳನ್ನು ಕೇಳ್ಬೋದು, ತಜ್ಞರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ SM ಹಿರೇಮಠ ಅವರು ಹಾಗೂ ಡಾಕ್ಟರ್ ವಿಜಯ್ ಕುಮಾರ್ ಅವರು ಬೀಜೋತ್ಪಾದನೆ ಕುರಿತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಈಗ ರೈತರನ್ನು ಆಯ್ಕೆ ಮಾಡಿಕೊಂಡು ಅವರ ತಾಕುಗಳಲ್ಲಿ ಬೀಜೋತ್ಪಾದನೆ ಮಾಡಬೇಕು ಅಂದರೆ ರೈತರಿಗೆ ಇಂತಿಂಥ ಮಾನದಂಡಗಳು, ಇಂಥ ಸೌಲಭ್ಯಗಳು ಆ ತಾಕಿನಲ್ಲಿ ಇರಬೇಕು, ಆ ಹೊಲಕ್ಕಿರಬೇಕು, ಹಂಗೇನು ಇರ್ತಾ? ಸಾಮಾನ್ಯವಾಗಿ ಆ ಥರ ಯಾವ ಅಂದರೆ ನೀರಾವರಿ ವ್ಯವಸ್ಥೆ ಇರಬೇಕು, ಅವರು ರೈತರು ತಾವು ಇಚ್ಛೆ ಪಟ್ಟಲ್ಲಿ, ಅವರಿಗೆ ಇಂಟ್ರೆಸ್ಟ್ ಇದ್ದಲ್ಲಿ ಡೈರೆಕ್ಟ್ ಅವ್ರು ನಮ್ಮ ಜೊತೆ ಬಂದು ಇಂತಿಂಥ ಅವ್ರನ್ನವರು ನಾವು ಇಷ್ಟು ನಾವು ಬೀಜೋತ್ಪಾದನೆ ಮಾಡೋಕ್ಕೆ ನಮಗೆ ಒಲವು ಇದೆ ಅಂತ ಅವ್ರು ಹೇಳಿಕೊಂಡು ನಮ್ಮೊಂದಿಗೆ ನೋಂದಣಿ ಮಾಡಿಕೊಂಡ್ರೆ ನಾವು ಅದನ್ನು ಮಾಡ್ತೀವಿ. ಆದರೆ ನಾವು ಹೇಳೋದಿಷ್ಟೇ ಅಂದರೆ ಒಂದು ಊರಿನಿಂದ ಒಬ್ಬರು ಅಥವಾ ಇಬ್ಬರು ರೈತರು ಬಂದರೆ ಸರಿ ಆಗಲ್ಲ. ನಮಗೆ ಸುಮಾರು ಒಂದು 50 ಅಥವಾ 60 ಬೇಡ 100 ಎಕರೆಯಷ್ಟು ಬೀಜೋತ್ಪಾದನೆಗೆ ಒಂದು ಏರಿಯಾ ಇದ್ದರೆ ಪ್ರಮಾಣೀಕರಣ ಸಂಸ್ಥೆ ಜೊತೆ ನಾವೇನು ಪ್ರಮಾಣೀಕೃತ ಬೀಜವನ್ನು ಉತ್ಪಾದನೆ ಮಾಡ್ತೀವಿ, ನಮಗೆ ಅಲ್ಲಿ ಹೋಗೋದು ಬರೋದು ಟ್ರೈನಿಂಗ್ ಕೊಡೋದು ಮುಂತಾದ ಕಾರ್ಯಗಳಿಗೆ ಭಾಳ ಅನುಕೂಲ ಆಗುತ್ತೆ. ಹೀಗಾಗಿ ನಾವು ಸುಮಾರು ಒಂದು ಮಿನಿಮಮ್ ಒಂದು 25-30 ಎಕರೆ ಬೀಜೋತ್ಪಾದನೆ ಆಗಬೇಕು ಆ ಊರಿನಲ್ಲಿ. ಇದು ಧಾರವಾಡದ ಒಂದು ಬೀಜ ಗ್ರಾಮ ಮಾದರಿ ಯೋಜನೆ ಇದೆ ಬೀಜೋತ್ಪಾದನೆಯಲ್ಲಿ, ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾದ ಒಂದು ಯೋಜನೆ ಬೀಜ ಗ್ರಾಮ ಯೋಜನೆ. ಇಲ್ಲೇನು ಮಾಡ್ತಿದ್ವಿ ನಾವು, ಆ ಒಂದು ಗ್ರಾಮವನ್ನು ದತ್ತಕ್ಕೆ ತೆಗೆದುಕೊಂಡಂಗೆ ಮಾಡಿ ಸುಮಾರಲ್ಲಿ ಒಂದು 100 ಎಕರೆ 150 ಎಕರೆ ಬೀಜೋತ್ಪಾದನೆ ಅಲ್ಲದೆ ಅವರು ಬೇರೆ ಬೆಳೆಗಳಲ್ಲಿ ಅವ್ರಿಗಿರುವಂಥ ತೊಂದರೆಗಳನ್ನು ನಾವು ನಿವಾರಿಸ್ತಿದ್ವಿ. ಅದು ಇಡೀ ರಾಷ್ಟ್ರದಲ್ಲೇ ಧಾರವಾಡ ಮಾದರಿ ಎಂದೇ ಪ್ರಸಿದ್ಧವಾಗಿದೆ. ಅಂದರೆ ಯಾವ ಆ ರೀತಿ ಮಾನದಂಡಗಳಿಲ್ಲ, ಯಾರೇ ರೈತರು ಬರ್ಬೋದು. ಆದರೆ ಇಲ್ಲಿ ಕೆಲವೊಂದು ಷರತ್ತುಗಳಿದ್ದಾವೆ. ಬೀಜ ನಮ್ಮಿಂದ ಒಯ್ದ ಮೇಲೆ ಯಾವ ಹೊಲದ ಉತ್ತಾರವನ್ನು ಕೊಟ್ಟಿರ್ತಾರೆ ಅದೇ ಸರ್ವೆ ನಂಬರಲ್ಲೇ ಬಿತ್ತಬೇಕು. ಬೀಜ ಪ್ರಮಾಣ ಸಂಸ್ಥೆಯವರು ನಾವು ಆ ಹೊಲಕ್ಕೆ ಭೇಟಿ ಕೊಡ್ತೇವೆ, ಕಾಯ್ದೆ ಪ್ರಕಾರ ಬೀಜೋತ್ಪಾದನೆ ಆಗಿರಬೇಕು, ಬೆರಕೆ ಗಿಡಗಳನ್ನು ತೆಗಿಬೇಕು, ಆಮೇಲೆ ಕೊಯ್ಲಾದ ನಂತರ ಅದನ್ನು ತಂದು ನಮ್ಮ ಗೋಡೌನಿಗೆ ಅವ್ರ ಖರ್ಚಲ್ಲೇ ಸಾಗಿಸಬೇಕು. ತದನಂತರ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆಗಿ ರಿಸಲ್ಟ್ ಬರೋವರೆಗೂ ಸುಮಾರು ಒಂದೂವರೆ ತಿಂಗಳು ಎರಡು ತಿಂಗಳ ಟೈಮ್ ಇರುತ್ತೆ, ಮೂರು ತಿಂಗಳವರೆಗೂ ಟೈಮ್ ಆಗುತ್ತೆ. ಆವಾಗ ಆ ಪೇಮೆಂಟ್ಗೋಸ್ಕರ ಅವ್ರು ಅಲ್ಲಿವರೆಗೂ ವೇಟ್ ಮಾಡಬೇಕು. ಈಗ ಅದನ್ನು ನಾವು ಹೋಗ್ಲಾಡಿಸಲು ಏನು ಮಾಡೀವಿ, 50% ಅಡ್ವಾನ್ಸ್ ಕೊಡ್ತಾ ಇದ್ದೀವಿ. ಇನ್ ಕೇಸ್ ಫೇಲ್ ಆಯಿತು ಅಂದರೆ, ಅವರ ಬೀಜ ಫೇಲ್ ಆಯಿತು, ಆ ಲಾಟ್ ಫೇಲ್ ಆಯಿತು ಅಂದರೆ ಅವರ ಹಣವನ್ನು ನಮಗೆ ಹೊಳೆ ಬರೆಸಬೇಕು. ಓಕೆ, ಆ ಒಂದು ಇದಿದೆ. ಅಂದರೆ ಹವಾಮಾನದ ವೈಪರೀತ್ಯದಿಂದ ಫೇಲ್ ಆದರೆ, ಮಳೆ ಬರಲ್ದೆ ಅಥವಾ ಹೆಚ್ಚು ಮಳೆಯಾಗಿ ಫೇಲ್ ಆದರೆ ಅದು ಜವಾಬ್ದಾರಿ ರೈತರದೇ? ಹೌದು, ಅದು ರೈತರದೇ. ಯಾಕಂದರೆ ಈಗ ಎಲ್ಲಿ ಏನಾಗುತ್ತೆ, ನಮ್ಮ ವಿಷಯಕ್ಕೆ ಮೀರದಂಥ ವಿಷಯ ಅದು, ನಮ್ಮ ತಿಳುವಳಿಕೆಗೆ ಮೀರದಂಥ ವಿಷಯ. ಅದಕ್ಕೆ ನಾವೇನು ಮಾಡ್ತೀವಿ, ರೈತರಿಗೆ ಮೊದಲೇ ಸ್ಯಾಂಪಲ್ ಕೊಡೋಕೆ ಹೇಳ್ತೇವೆ. ಸ್ಯಾಂಪಲಲ್ಲಿ ನಮ್ಮ ಲ್ಯಾಬೊರೇಟ್ರಿಯಲ್ಲಿ ಪಾಸ್ ಆದಮೇಲೆ ನಾವು ನಾರ್ಮಲಿ ಅದನ್ನು ರೈತರಿಗೆ ತಂದು ನಮ್ಮಲ್ಲಿ ಹಚ್ಚಿರಪ್ಪ, ಪ್ರೊಸೆಸಿಂಗ್ ಮಾಡ್ತೀವಿ ಅಂತ ಹೇಳ್ತೀವಿ. ಆದರೆ ಅದು ಫೈನಲ್ ಅಲ್ಲ. ಯಾಕಂದರೆ ಇಲ್ಲಿ ಬೀಜ ಪ್ರಮಾಣನ ಸಂಸ್ಥೆಯವರು ಏನು ಸರ್ಟಿಫಿಕೇಟ್ ಕೊಡ್ತಾರೆ ಅದು ಫೈನಲ್. ಓಕೆ, ಆ ಸರ್ಟಿಫಿಕೇಟ್ ಬಂದ ನಂತರ ನಾವು ಪೇಮೆಂಟ್ ಮಾಡ್ತೀವಿ. ಈಗ ಬೀಜವನ್ನು ತಯಾರು ಮಾಡುವಂಥ ಸಂದರ್ಭದೊಳಗೆ ಅಲ್ಲಿ ತಾಂತ್ರಿಕ ಮಾಹಿತಿ ಬೇಕು, ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳು, ಪೋಷಕಾಂಶ ಇರ್ಬೋದು, ಕೀಟನಾಶಕ, ರೋಗನಾಶಕ, ಇವೆಲ್ಲವನ್ನು ರೈತರೇ ಭರಿಸ್ಬೇಕಾ? ಹೌದು, ಬೀಜ ಮಾತ್ರ ನಾವು ಕೊಡ್ತೇವೆ, ಅದನ್ನು ಅದಕ್ಕೆ ಅವರು ದುಡ್ಡು ಕಟ್ಟಿಕೊಂಡೇ ಒಯ್ಯಬೇಕು. ಇಲ್ಲಿ ಯಾವುದು ಫ್ರೀ ಇಲ್ಲ. ಓಕೆ, ಆಮೇಲೆ ನಾವು ಕೊಡುವಂಥ ಏನು ಧಾರಣೆ ಇರುತ್ತೆ ಅದು ಮಾರ್ಕೆಟ್ ರೇಟು ಅಥವಾ MSP ಅಂತ ನಾವೇನು ಹೇಳ್ತೀವಿ, ಸರ್ಕಾರದ ಸಹಾಯಧನ ಏನಿರುತ್ತೆ ಅದಕ್ಕಿಂತನೂ ಹೆಚ್ಚಿನ ಮಟ್ಟದಲ್ಲೇ ಇರುತ್ತೆ, ಒಂದು 10-15% ಹೆಚ್ಚಿಗೆ ಇರುತ್ತೆ. ಈಗ ಸೋಯಾಬೀನು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ 5-5,200 ಇದೆ, ನಾವು ಪ್ರಮಾಣೀಕೃತ ಬೀಜಕ್ಕೆ 6,750 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದೀವಿ ಪ್ರಮಾಣೀಕೃತ ಬೀಜದ. ಇದು ಈ ರೇಟು ಎಲ್ಲ ಸರ್ಕಾರಿ ಸಂಸ್ಥೆಗಳು ಏನಿದಾವಲ್ಲ ರಾಜ್ಯದಲ್ಲಿ, ಬೀಜೋತ್ಪಾದನಾ ಸಂಸ್ಥೆಗಳಿದಾವಲ್ಲ, ಅದನ್ನು ಸಾಮಾನ್ಯವಾಗಿ ಒಂದೇ ದರವನ್ನು ಫಿಕ್ಸ್ ಮಾಡಿಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ ಇದು ಒಂದೇ ದರ ಇರುತ್ತೆ ಎಲ್ಲ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ. ಹಾಗಾಗಿ ಇಲ್ಲಿ ಬೀಜ ಅದರ ಒಂದು ಬೆಲೆ ಕಟ್ಟೋದು ಬಿತ್ತುವುದಕ್ಕಿಂತ ಪೂರ್ವದಲ್ಲೂ ಅಥವಾ ಮಾರಾಟದ ಸಂದರ್ಭದಲ್ಲಿ? ಮಾರಾಟದ ಸಂದರ್ಭದಲ್ಲಿ. ಈಗ ಅವ್ರು ತಂದು ಏನು ಹಚ್ಚುತ್ತಾರೆ, ಈಗ ಹಾರ್ವೆಸ್ಟಿಂಗ್ ಅಥವಾ ಕೊಯ್ಲು ಟೈಮಲ್ಲಿ ಏನು ಮಾರ್ಕೆಟ್ ರೇಟ್ ಇರುತ್ತೆ ಆ ರೇಟಿಗೆ ನಾವು ಕೊಡ್ತೇವೆ. ಸಾಮಾನ್ಯವಾಗಿ ಏನಾಗುತ್ತೆ, ಇದೆಲ್ಲ ಹಿಂದೆ ನಾವೆಲ್ಲ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಈ ರೀತಿ ಫೈನಲೈಸೇಷನ್ ಮಾಡ್ತಾ ಇದ್ದೀವಿ. ಈಗ ಏಪ್ರಿಲ್ದಲ್ಲಿ ಮೇದಲ್ಲಿ ರೇಟ್ ಇರಲ್ಲ, ಅದೇ ಆ ಟೈಮಲ್ಲಿ ರೇಟ್ ಮಾರ್ಕೆಟ್ ರೇಟ್ ಕಡಿಮೆ ಇತ್ತು, ರೈತರಿಗೆ ಅನಾನುಕೂಲ, ಹೆಚ್ಚಿದ್ರೆ ನಮಗೆ ಅನಾನುಕೂಲ. ಅದಕ್ಕೆ ನಾವೇನು ಮಾಡ್ತೀವಿ, ಮಾರ್ಕೆಟ್ ರೇಟ್ ಅವ್ರು ತಂದು ಅವ್ರು ಕೊಯ್ಲು ಮಾಡಿದ ಟೈಮಲ್ಲಿ ಮಾರ್ಕೆಟ್ ರೇಟ್ ಏನಿರುತ್ತೆ ಅಥವಾ ಸರ್ಕಾರದ ಏನು ಒಂದು ಸಹಾಯಧನ ಅವರು ಸರ್ಕಾರ ಘೋಷಿಸ್ತಾರೆ ಅದ್ರ ಮೇಲೆ ಫೈನಲ್ ಮಾಡ್ತೀವಿ. ಯಾವುದರಲ್ಲಿ ಎರಡರಲ್ಲಿ ಯಾವುದು ಹೆಚ್ಚಿಗೆ ಇರುತ್ತೆ, ಒಮ್ಮೊಮ್ಮೆ ಮಾರ್ಕೆಟ್ ರೇಟ್ ಹೆಚ್ಚಿರುತ್ತೆ, ಒಮ್ಮೊಮ್ಮೆ ಸಹಾಯಧನದ ರೇಟ್ ಹೆಚ್ಚಿರುತ್ತೆ, ಅದ್ರ ಮೇಲೆ ನಾವು 10-15% ಜಾಸ್ತಿ ಕೊಡ್ತೀವಿ. ಓಕೆ, ಈಗ ನಾವು ಬೀಜವನ್ನು ರೈತರಿಗೆ ಕೊಡುವಂಥ ಸಂದರ್ಭದೊಳಗೆ ನಿಮ್ಮ ಲಿಸ್ಟಲ್ಲಿ ಅವ್ರು ಬಂದಿದ್ದಾರೆ ಅಂತ ರೈತರಿಗೆ ಕೆಲವು ಕಂಡೀಷನ್ ಹಾಕ್ತೀವಿ ನಾವು ಅಂದ್ರಲ್ಲ, ಏನದು ಕಂಡೀಷನ್? ಬೀಜೋತ್ಪಾದನೆಯನ್ನು ಆ್ಯಕ್ಚುಲಿ ಅವರು ಯಾವ ಹೊಲದ ಉತ್ತಾರ ಕೊಟ್ಟಿರ್ತಾರೆ ಅವ್ರ ಆ ಉತ್ತಾರದಲ್ಲಿ ಆ ಸರ್ವೆ ನಂಬರ್ದಲ್ಲೇ ಆಗಬೇಕು. ಯಾಕಂದರೆ ಬೀಜ ಪ್ರಮಾಣನ ಸಂಸ್ಥೆಯವರು GPS ಮಾಡ್ತಾರೆ, ಸರ್ವೆ ನಂಬರ್ ಬದಲಾದರೆ ಆ ಯಾವ ತಾಕುಗಳಲ್ಲಿ ಅವ್ರು ಬೀಜೋತ್ಪಾದನೆ ತೊಗೊಂಡಿದ್ದಾರೆ ಅದು ರಿಜೆಕ್ಟ್ ಆಗುತ್ತೆ. ಒಂದು ಎರಡನೇದು, ಕಾಲಕ್ರಮೇಣವಾಗಿ ಕೆಲವೊಂದು ಅವ್ರೇನೋ ಒಂದು ಪ್ರಾಕ್ಟೀಸ್ ಇರುತ್ತೆ, ಎಗ್ರೋನಾಮಿಕ್ ಪ್ರಾಕ್ಟೀಸ್ ಅಂತೀವಿ ನಾವು, ಅದನ್ನು ಅವರು ಮಾಡಲೇಬೇಕು. ಉದಾಹರಣೆಗೆ ಬೆರಕೆ ಗಿಡ ತೆಗಿಬೇಕು. ಈಗ ಮೂಲ ಬೀಜ ಉತ್ಪಾದನೆಯಲ್ಲಿ GOT ಅಂತೀವಿ ನಾವು, ಅಂದರೆ ತಳಿ ಶುದ್ಧತಾ ಪರೀಕ್ಷೆಯನ್ನು ನಾವು ಮಾಡ್ತೇವೆ. ಅಲ್ಲಿ ಬೆರಕೆ ಗಿಡ ಬಂದರೆ ಆ ಪರ್ಟಿಕ್ಯುಲರ್ ಲಾಟನ್ನು ನಾವು ರಿಜೆಕ್ಟ್ ಮಾಡ್ತೀವಿ. ತಳಿ ಶುದ್ಧತೆಯಲ್ಲಿ ಮೂಲ ಬೀಜೋತ್ಪಾದನೆಯಲ್ಲಿ 99% ತಳಿ ಶುದ್ಧತೆ ಇರಬೇಕು, ಅಂದರೆ 100 ಗಿಡಕ್ಕೆ 1 ಗಿಡ ಮಾತ್ರ ಬೆರಕೆ ಗಿಡ ಇರಬೇಕು. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆರಕೆ ಗಿಡ ಬಂತು ಅಂದರೆ ತಳಿ ಶುದ್ಧತೆ ಟೆಸ್ಟಲ್ಲಿ ಅದು ಫೇಲ್ ಆಗುತ್ತೆ. ಅದನ್ನು ರೈತರು ಭಾಳ ಇರೋದಿಲ್ಲ, ಎಲ್ಲೋ 1-4 ಬೆರಕೆ ಗಿಡ ಇರ್ತವೆ. ಈಗ ಪ್ರೊಸೆಸಿಂಗ್ ಮಾಡಬೇಕಾದ್ರೆ ಮಿಕ್ಸ್ ಆಗಿರ್ಬೋದು, ಇಲ್ಲ ಅವ್ರು ಬಿತ್ತಬೇಕಾದ್ರೆ ಕೂರ್ಗೆಯಲ್ಲಿ ಬಂದು ಮಿಕ್ಸ್ ಆಗಿರ್ತವೆ, ಅಂಥವನ್ನ ಅವ್ರು ತೆಗಿಬೇಕು. ಕಣ್ತಪ್ಪಿನಿಂದ ಬಂದಿರ್ತವೆ ಅಂಥವನ್ನ ತೆಗಿಬೇಕು, ಆ ಬೆರಕೆ ಗಿಡಗಳನ್ನು ತೆಗಿಬೇಕು. ಆಮೇಲೆ ಕಾಲಕ್ರಮೇಣವಾಗಿ ನಾವೇನು ಸ್ಪ್ರೇ ಮಾಡೋಕ್ಕೆ ಹೇಳ್ತೀವಿ, ಶಿಫಾರಸು ಮಾಡ್ತೀವಿ, ಅವ್ರಿಗೆ ವಿಸಿಟ್ ಮಾಡಿದಾಗ ಏನು ನಾವು ಮಾಡಬೇಕು ಮಾಡಬಾರ್ದು ಅಂತ ಹೇಳಿರ್ತೀವಿ, ಅವನ್ನೆಲ್ಲ ಮಾಡಿದರೆ ಅವ್ರಿಗೆ ಹೆಚ್ಚಿನ ಇಳುವರಿನೂ ಬರುತ್ತೆ. ಅದಲ್ಲದೆ ಕೊಯ್ಲು ಆದಮೇಲೆ ನಮಗೆ ಸ್ಯಾಂಪಲ್ ತಂದು ಕೊಟ್ಟ ಮೇಲೆ ಅದ್ರ ಮೊಳಕೆ ಪ್ರಮಾಣದ ಪರೀಕ್ಷೆ ಮಾಡಿದ ನಂತರ ಅದು ಆಯಿತು ಪಾಸ್ ಆಗಿದೆ ಅಂತ ನಮಗೆ ಖಚಿತ ಆದಮೇಲೆ ಅವರಿಗೆ ಪ್ರೊಸೆಸಿಂಗಿಗೆ ತರಕ್ಕೆ ಹೇಳ್ತೀವಿ. ಪ್ರೊಸೆಸಿಂಗಿಗೆ ಅವರೇ ತರಬೇಕು, ಅದಕ್ಕೆ ಯಾವುದೇ ನಾವು ಹಣಕಾಸಿನ ಸಹಾಯನೂ ಇರೋದಿಲ್ಲ. ಅವ್ರ ಲೇಬರ್ಸ್ ಕರ್ಕೊಂಡು ಅವರೇ ಬರಬೇಕು. ಪ್ರೊಸೆಸಿಂಗ್ ಆದಮೇಲೆ ಆ ರಿಜೆಕ್ಟನ್ನು ಅವ್ರಿಗೆ ಕೊಡ್ತೇವೆ. ಒಳ್ಳೆ ಬೀಜನ ನಾವು ಇಟ್ಕೊತೇವೆ, ಸಾಣಿಗೆ ಕೆಳಗಿಂದ ಏನು ರಿಜೆಕ್ಟ್ ಬೀಜ ಬಂದಿರುತ್ತೆ ಅದನ್ನು ನಾವು ರೈತರಿಗೆ ಕೊಡ್ತೇವೆ. ಈ ಒಳ್ಳೆ ಬೀಜಕ್ಕೆ ಮಾತ್ರ ನಾವು ಧಾರಣೆ ಕಟ್ಟಿ ಅವರಿಂದ ಖರೀದಿ ಮಾಡ್ತೀವಿ. ಅಂದರೆ ನಿಮ್ಮಿಂದ ತಗೊಂಡು ನಿಮ್ಮ ತಾಂತ್ರಿಕ ಮಾಹಿತಿಯಲ್ಲಿ ಬೀಜವನ್ನು ಉತ್ಪಾದನೆ ಮಾಡಿದರು ಅಂತ ಅಂದಾಗ ಅವರು ನಿಮಗೆ ಮರಳಿ ಕೊಡಲಿಲ್ಲ ಅಂತೇಳಿದ್ರೆ ಅಲ್ಲೇನು ಇದು ಇದೆಯಾ? ಅಲ್ಲಿ ಏನು ಇರಲ್ಲ, ಬಟ್ ಅಂಥವ್ರನ್ನ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡ್ತೇವೆ. ಓಕೆ. ಮುಂದೆ ಬೀಜೋತ್ಪಾದನಾ ಕಾರ್ಯಕ್ರಮಗಳಿಗೆ ಒಂದು 2 ಅಥವಾ 3 ವರ್ಷ, ಯಾಕಂದರೆ ಸಾಮಾನ್ಯವಾಗಿ ತಾವು ಕೇಳಿದ ಹಾಗೆ ಇದು ಒಂದು ಆಗ್ತಾ ಇರುವಂಥ ಒಂದು ಪ್ರಕ್ರಿಯೆ, ಇದೇನು ಆಗೋದಿಲ್ಲ ಅಂತಿಲ್ಲ. ಕೆಲವು ರೈತರಿಗೆ ಅಡಚಣೆ ಇರುತ್ತೆ, ಹಣದ ಏನೋ ಅರ್ಜೆಂಟಾಗಿ ಬೇಕಾಗಿರುತ್ತೆ, ಮಾರ್ಕೊತಾರೆ. ಆದರೆ ಅವ್ರು ಏನು ಇಲ್ಲಿ ಗಮನಿಸಬೇಕು ಅಂದರೆ ಇದು ಬೀಜ, ಆಹಾರ ಧಾನ್ಯ ಅಲ್ಲ. ಆ ಬೀಜ ಮುಂದೆ ಎಷ್ಟೋ ರೈತರಿಗೆ ಒಂದು ಅದ್ರ ಮೇಲೆ ಅವಲಂಬಿತರಾಗಿರ್ತಾರೆ. ಎಷ್ಟೋ ರೈತರು ಬೀಜ ಸಿಗಲಿಲ್ಲ ಅನ್ನುವಂಥ ಒಂದು ಇದಾಗುತ್ತೆ. ಹೀಗಾಗಿ ಅಂಥ ರೈತರಿಗೆ ನಾವು ಏನು ಹೇಳ್ತೇವೆ, ನಿಮಗೆ ಅಷ್ಟು ಅರ್ಜೆಂಟ್ ಇತ್ತಂದರೆ 50% ಅಡ್ವಾನ್ಸ್ ಪೇಮೆಂಟ್ ಮಾಡ್ತೇವೆ, ಆದರೆ ನಮ್ಮ ಜೊತೆ ಸ್ವಲ್ಪ ವಿಚಾರಣೆಯನ್ನು ಮಾಡಿ ಮುಂದಿನ ಕ್ರಮ ಕೈಕೋಬೇಕು. ಇಲ್ಲಿಲ್ಲ ಅಂದರೆ ಈಗ ತಾವು ಹೇಳ್ದಂಗೆ ಈ ಸೀಸನ್ದಲ್ಲಿ ಒಂದು 3-4 ಜನ ರೈತರು ಮಾಡಿದ್ದಾರೆ, ಈಗವ್ರಿಗೆ 1-2 ವರ್ಷ ಅಥವಾ 2 ಸೀಸನ್ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಿ ಇಡ್ತೇವೆ. ಓಕೆ. ಈಗ ರೈತರು ಇಂಥ ಒಂದು ಬೀಜೋತ್ಪಾದನೆ ಮಾಡುವಂಥ ಸಂದರ್ಭದೊಳಗೆ ನಮ್ಗೆ ಐಸೋಲೇಷನ್ ಡಿಸ್ಟೆನ್ಸು ಅವನ್ನೆಲ್ಲನೂ ಹೇಳ್ತಾ ಇರ್ತೀವಿ, ಇಲ್ಲಿ ಅಂಥದ್ದು ಬೇಕಾಗಲ್ಲ. ಸಾಮಾನ್ಯವಾಗಿ ನಾವು ಬೀಜೋತ್ಪಾದನೆ ಏನು ತೊಗೊತೀವಿ ಅದು ಸ್ವ ಪರಾಗಸ್ಪರ್ಶ ಇರುವಂಥ ಬೆಳೆಗಳು. ಹಾಂ. ಪರಕೀಯ ಪರಾಗಸ್ಪರ್ಶ ಇರುವಂಥ ಬೆಳೆಗಳಲ್ಲಿ ಈ ಐಸೋಲೇಷನ್ ಡಿಸ್ಟೆನ್ಸು ಸುಮಾರು 400 ಅಥವಾ 500 ಮೀಟರ್ ಇರಬೇಕು. ಉದಾಹರಣೆಗೆ ಹೇಳಬೇಕಂದ್ರೆ ಜೋಳ, ಮೆಕ್ಕೆಜೋಳ, ಸಜ್ಜೆ ಇಂಥ ಬೆಳೆಗಳಲ್ಲಿ ಐಸೋಲೇಷನ್ ಡಿಸ್ಟೆನ್ಸ್ ಭಾಳ ಇರುತ್ತೆ. ಈಗ ನಾವು ತೊಗೊತಾ ಇರೋದು ಏನು, ಹೆಸರು, ಉದ್ದು, ಸೋಯಾಬರೆ, ಇದರಲ್ಲಿ 3-5 ಮೀಟರ್ ಐಸೋಲೇಷನ್ ಡಿಸ್ಟೆನ್ಸ್ ಇದ್ದರೆ ಆಯಿತು, ಸಾಕು ಸಾಕು. ಮತ್ತು ಮಣ್ಣು ಹೀಗೆ ಇರಬೇಕು. ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂಥ ರೈತರು ಏನಿದೆ ಫಲವತ್ತಾದ ಮಣ್ಣಲ್ಲೇ ಬೆಳೀತಾರೆ. ಸೋಯಾಬೀನ್ ಆದರೆ ಕಪ್ಪು ಮಣ್ಣು ಒಳ್ಳೆಯದು, ಹೆಸರು ಉದ್ದು ಸೋಯಾಬೀನ್ ಆದರೆ. ಈಗ ಅಲಸಂದೆ ಆದರೆ ಕೆಂಪು ಮಣ್ಣು ಒಳ್ಳೆಯದು. ಹೌದೌದು. ಆ ತಮ್ಮ ಕ್ಷೇತ್ರಕ್ಕೆ ಅನುಗುಣವಾಗಿಯೇ ರೈತರು ತಮ್ಮ ನಮ್ಮಲ್ಲಿ ಬಂದು ಬೀಜೋತ್ಪಾದನೆ ಬೆಳೆಗಳನ್ನು ಆಯ್ಕೆ ಮಾಡ್ತಾರೆ. ಓಕೆ. ಅವ್ರಿಗೆ ಯಾವುದು ಬೆಳೆ ಹೆಚ್ಚಿನ ಇಳುವರಿ ಕೊಡುತ್ತೆ, ಯಾವುದು ಅವ್ರ ಕ್ಷೇತ್ರಕ್ಕೆ ಒಗ್ಗಿರುವಂಥ ಬೆಳೆಗಳಲ್ಲಿ ಮಾತ್ರ ಬೀಜೋತ್ಪಾದನೆಯನ್ನು ಅವ್ರು ಕೈಗೊಳ್ತಾರೆ. ಡಾಕ್ಟರ್ ವಿಜಯ್ ಕುಮಾರ್ ಅವರು, ಈಗ ನಾವು ಒಂದು ಫೋನ್ ಇದೆ, ಮತ್ತೆ ಮಾತಾಡೋಣಂತೆ. ರೈಟ್. ಹಲೋ ಹಲೋ. ಹಾಂ ಹೇಳಿ, ಯಾರು? ಇವತ್ತು ಏನು ಸರ್ ಟಾಪಿಕ್? ಇವತ್ತಿನ ಟಾಪಿಕ್ ಬೀಜೋತ್ಪಾದನೆ. ಹಲೋ. ಬೀಜೋತ್ಪಾದನೆ. ಹಲೋ. ಹಾಂ. ಈಗ ನಮ್ಮ ಯೂನಿವರ್ಸಿಟಿ ಆಗ್ಬೋದು ಅಥವಾ ಬೀಜೋತ್ಪಾದನೆ ಸಂಸ್ಥೆಗಳಾಗ್ಬೋದು ಭಾಳ ಪ್ರೆಷರನ್ನು ಅನುಭವಿಸ್ತಾರೆ. ನಮಗೆ ಬೇಗ ಹಿಡಿದಂಥ ಅಷ್ಟು ಬೀಜವನ್ನು ಕೊಡಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನೋಂಥದ್ದು ಕೂಡ ಇದೆ. ಹಾಗಾಗಿ ಅವ್ರಿಗೆ ಈ ಸುಧಾರಿತ ತಳಿಗಳನ್ನು ಮತ್ತೆ ತಾವೇ ಬೆಳೆದು ತಾವೇ ಬೀಜ ಇಟ್ಕೊಂಡು ತಾವೇ ಮತ್ತೆ ಮರು ಬಿತ್ತನೆಗೆ ಉಪಯೋಗ ಮಾಡುವಂಥದ್ದು ಅಂಥ ತಂತ್ರಜ್ಞಾನ ಕೂಡ ಇವತ್ತು ಬೇಕಾಗಿದೆ. ಒಂದು ಕರೆ ಇದೆ, ಮತ್ತೆ ಆನಂತರ ಉತ್ತರ ಹೇಳುವಂತೆ. ಹಲೋ ಹಲೋ ಹೇಳಿ. ಹಾಂ ಹೇಳಿ, ನಿಮ್ಮ ಪ್ರಶ್ನೆ ಏನು ಕೇಳಿ. ನಿಮ್ಮ ಹೆಸರು? ಇವತ್ತಿನ ಕಾರ್ಯಕ್ರಮ ಬೀಜೋತ್ಪಾದನೆ. ಹಲೋ ಹಲೋ. ಬೀಜೋತ್ಪಾದನೆ ಕೇವಂದ್ರಿ. ಹಾಂ ಇರಲಿ. ಇಂಥ ಸಂದರ್ಭದೊಳಗೆ ಏನು ಮಾಡ್ಬೋದು? ಸಂಸ್ಥೆಗಳ ಮೇಲೆ ಜಾಸ್ತಿ ಒತ್ತಡ ಆಗಬಾರ್ದು, ಮತ್ತು ಗೌರ್ಮೆಂಟ್ ಕೂಡ ಒಳ್ಳೆ ಬೀಜ ಕೊಡಿ ಒಳ್ಳೆ ಬೀಜ ಕೊಡಿ ಅಂತ ಇರುತ್ತೆ. ನಮಗೂ ಒಂದು ಲಿಮಿಟೇಷನ್ ಇರುತ್ತೆ ಸಂಸ್ಥೆಗಳಿಗೆ ಅನ್ನೋಂತ. ಸರ್, ಸಾಮಾನ್ಯವಾಗಿ ಏನಾಗ್ತಿದೆ ಅಂದರೆ 100% ಬೀಜದ ಬೇಡಿಕೆಯಲ್ಲಿ ಸರ್ಕಾರಿ ಸಂಸ್ಥೆಗಳು ಅಥವಾ ಪ್ರೈವೇಟ್ ಸಂಸ್ಥೆಗಳು 35-40% ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ. ಇನ್ನು 60% ಏನಾಗ್ತಾ ಇದೆ? ಒಂದು ಪ್ರಶ್ನೆ ಇದೆ ಸರ್. ರೈಟ್ ಸರ್. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ರವೀಂದ್ರ ನ್ಯಾಮತಿ ಅಂತ, ನಾವು ಹಿರೇಕೆರೂರು ತಾಲೂಕಿನಿಂದ. ಪ್ರಶ್ನೆ ಕೇಳಿ ರವೀಂದ್ರ. ಈಗ ನಾವು ಬೀಜ ಉತ್ಪಾದನೆ ಮಾಡಿಕೊಡ್ಬೇಕಾದ್ರೆ ಯಾವ ತಳಿಗಳನ್ನು ನೀವು ಕೊಡ್ತೀವಿ ಸರ್? ಪ್ರಶ್ನೆಗೆ, ಈಗ ಹಿರೇಕೆರೂರ್ಗ ತಮ್ಮ ಹಿರೇಕೆರೂರು ಆ ಭಾಗಕ್ಕೆ ಯಾವ ತಳಿಗಳು ಯಾವ ಬೆಳೆಗಳು ಸೂಕ್ತವಾಗಿದ್ದಾವೆ ಅವನ್ನ ಕೊಡ್ತೇವೆ. ಈಗ ಸೋಯಾಬೀನ್ ತಾವು ತಮ್ಮಲ್ಲಿ ಬಂದು ಸೋಯಾಬೀನ್ ತಗೊಂಡ್ಕೊಂಡು ಹೋಗ್ತಾರೆ, ಅಲಸಂದಿ ಹೋಯ್ತಾರೆ, ಆ ಬೆಳೆಗಳಿಗೆ ನಾವು ಕೊಡಬಹುದು ಬೀಜ ಉತ್ಪಾದನೆ. ಅದನ್ನು ಕೊಡ್ತೀವಿ, ಅದು ಆ ಕ್ರಾಸಿಂಗ್ ಮಾಡೋದು ಗೋವಿನ ಜೋಳದಲ್ಲಿ ಇದೆ, ಸಜ್ಜೆಯಲ್ಲಿ ಇದೆ, ಅದು ಬೇಕಾದ್ರೆ ಅದನ್ನು ಕೊಡ್ತೇವೆ. ಅಲಸಂದಿ ನೀವು ಸೋಯಾಬೀನ್ ಆಗ್ಲಿ ಅಲಸಂದಿ ಆಗ್ಲಿ ಸುಮ್ಮನೆ ಬೆಳೆದು ಕೊಡೋದು, ಅದರಲ್ಲಿ ಕ್ರಾಸಿಂಗ್ ಇರಲ್ಲ. ಅಲ್ಲ, ಮಾರ್ಕೆಟರ್ ಆಗ್ಬೋದು ಅಥವಾ ಸರ್ಕಾರದ ಏನು ಸಹಾಯಧನ ಇರುತ್ತಲ್ಲ ನಿಮ್ಗೆ, ಸರ್ಕಾರಿ ಕೇಂದ್ರಗಳಲ್ಲಿ ಏನೊಂದು ರೇಟ್ ಅನ್ನ ಫಿಕ್ಸ್ ಮಾಡಿರ್ತಾರಲ್ಲ, ಆ ಎರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅದ್ರ ಮೇಲೆ ನಾವು ಮತ್ತೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಒಂದು ರೇಟ್ ಒಂದು 15% ಹೆಚ್ಚಿನ ರೇಟ್ ಫಿಕ್ಸ್ ಮಾಡಿ ಅದ್ರ ಪ್ರಕಾರ ಖರೀದಿ ಮಾಡ್ತೇವೆ. ಇಲ್ಲ, ನಿಮ್ಮೂರಲ್ಲಿ ಒಂದು 10 ರೈತರು ಬಂದರೂ ಕೊಡ್ತೇವೆ, ನಮಗೇನು ಸಂತೋಷ. ನೀವು ಜಾಸ್ತಿ ಜನ ಬಂದರೆ ಸಂತೋಷ, ಯಾಕಂದ್ರೆ ನಾವು ಅಲ್ಲಿಗೆ ಬಂದು ಬರೋದು ಹೋಗೋದು ಎಲ್ಲ ನಾವು ನೋಡ್ಕೊಂತೀವಲ್ಲ ನಮ್ದು. ಒಬ್ರಿಬ್ರು ಬಂದು ಕೊಡಲ್ಲ, ನಾವು ಕನಿಷ್ಠ ಒಂದು 10 ಮಂದಿ ಬೇಕಂತ ಸರ್? ಇಲ್ಲ, ಹಂಗೇನಿಲ್ಲ, ನೀವು ಒಬ್ರು ಸುಮಾರು ಒಂದು 15 ಎಕರೆ 20 ಎಕರೆ ಒಂದಿಬ್ರು ಕೂಡ ಮಾಡಿದ್ರು ಕೊಡ್ತೇವೆ. ಹೌದಾ, ಏನು ಸಮಸ್ಯೆ ಇಲ್ಲ. ಓಕೆ, ಧನ್ಯವಾದ ರವೀಂದ್ರ ಅವರೇ. ಹಲೋ. ಹಾಂ, ಅಂದರೆ ಅವರು ರೈತರು ಕೇಳಿದ್ರಲ್ಲ, ಅವರಿಗೆ ಅದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಏನಂತೇಳಿದ್ರೆ, ಎಲ್ಲಿ ಯಾರನ್ನ ಬಂದು ಭೇಟಿಯಾಗಬೇಕು ಅನ್ನೋದು ಇರುತ್ತೆ ಸರ್? ಅವರು ಬೀಜ ಘಟಕದಲ್ಲಿ ವಿಶೇಷಾಧಿಕಾರಿಗಳು ಬೀಜ ಇವರಿಗರ ಭೇಟಿ ಆಗ್ಬೋದು. ಡಾಕ್ಟರ್ ರವಿ ಉಂಜಿ ಅಂತಿದ್ದಾರೆ, ಇಲ್ಲ ಯೂನಿವರ್ಸಿಟಿಯಲ್ಲಿ ಇಲ್ಲ ಅಂದರೆ ನನಗೂ ಭೇಟಿ ಆಗ್ಬೋದು, ಹಿರೇಮಠ್ ಸಾಹೇಬರಿಗೂ ಭೇಟಿ ಆಗ್ಬೋದು. ನಮ್ಮ ಬೀಜ ಘಟಕದಲ್ಲಿ ಬಂದು ಹೀಗೆ ನಾವು ಬಂದಿದ್ದೀವಿ ನೋಂದಣಿ ಮಾಡಬೇಕು ಅಂತ ಹೇಳಿದರೆ ಆ ಪ್ರಕ್ರಿಯೆನ ನಾವು ಪ್ರಾರಂಭಿಸ್ತೇವೆ. ಓಕೆ. ಹಲೋ. ಹಲೋ ಸರ್, ನಾವು ಹುಷಾರಿದ್ದಾರೆ. ನಿಮ್ಮ ಹೆಸರು? ಮೀರಾ ಸಾಬ್, ಜಸ್ಕೀರ್ ಸಾಬ್ ನದಾಪೆ. ಹೇಳಿ ಮೀರಾ ಸಾಬ್. ಇದ್ರಿ ಕಬ್ಬಿನ ಬೀಜನೂ ಕೊಡ್ತಾರ ಸರ್? ಕಬ್ಬಿನ ಬೀಜನೂ ಕೊಡ್ತೀವ್ರಿ, ಅದು ಸಂಕೇಶ್ವರ, ಹುಕ್ಕೇರಿ ಮತ್ತು ಮುದೋಳದಲ್ಲಿ ಸಿಗುತ್ತೆ. ಹಾಂ, ಕರೆಕ್ಟ್. ಘಟಪ್ರಭಾ ತರ್ತೀರಿ ಸರ್? ಹಾಂ, ಸಿಗುತ್ತೆ ನಿಮ್ಗೆ. ಸಂಕೇಶ್ವರಿಗೆ ಹೋಗ್ಬೋದು, ಇಲ್ಲಾಂದ್ರೆ ಹುಕ್ಕೇರಿಗೆ ಹೋಗ್ಬೋದು. ಸರ್, ಈ ಬೀಜ ರೀ ಬಿಳಿ ಕಬ್ಬು ಕೊಟ್ರಿ, ಅದು ದೀಡೋರ್ಸ್ ಕಾದಾಗ ರೀ ಬೆಳಿ ಬರ್ತ್ರಿ. ಯಾವ್ದ್ರಿ? ಈ ಬಿಳಿ ಕಬ್ಬು ಬರ್ತಾರಲ್ಲ, ಬಿಳಿ ಬಿಳಿ ರೀ. ಅಲ್ಲ, ಬಿಳಿ ಕಬ್ಬು ತಳಿ ಹೆಸರು ಹೇಳಿದ್ರೆ ನಾನು ಹೇಳ್ತೇನೆ. ತಳಿ ಗೊತ್ತಾಗಲ್ಲ ಸರ್, ಬಹಳ ತಳಿ ಇದಾರಲ್ಲ ರೀ. ಅಲ್ಲ ಅಲ್ಲ, ಸಂಕೇಶ್ವರದಾಗೆ ನಿಮ್ಗೆ 5 ತಳಿ ಸಿಗ್ತಾವೆ. SNK ಅಂತ ಸಿಗ್ತಾವೆ, ಇಲ್ಲಾಂದ್ರೆ CO ಅಂತ ಸಿಗ್ತಾವೆ. ನೀವು ಬೇಕಾದ್ರೆ ಒಬ್ಬರದ್ದು ನಂಬರ್ ಕೊಡ್ತೀನಿ, ಅವ್ರ ಜೊತೆ ಮಾತಾಡ್ಕೊಳ್ರಿ. ಹೇಳ್ರಿ ಸರ್. ನೋಡ್ರಿ, ಒಂದೇ ಮಿನಿಟ್ ಹೇಳ್ತೀನಿ. ಇಲ್ಲ, ಬರ್ಕೊಂಬಿಡ್ರಿ. ಹೇಳ್ರಿ ಸರ್. 9 ಹೇಳ್ರಿ ಸರ್. 9 44 9 44 ಹ್ಞೂ ಸರ್. 87 87 ಹೇಳ್ರಿ. 52 52 ಹೇಳ್ರಿ. 119 119 ಆಯ್ತು ಸರ್. ನಮಸ್ಕಾರ. ಓಕೆ, ಧನ್ಯವಾದಗಳು ಮೀರಾ ಸಾಬ್ ಅವರಿಗೆ. ನಮಸ್ತೆ. ನಮಸ್ತೆ. ಅಂದರೆ ಕಬ್ಬಿನಲ್ಲಿ ಕೂಡ ಬೀಜ ಉತ್ಪಾದನೆ ಇದೆ? ಹೌದು, ಕಬ್ಬಿನಲ್ಲಿ ಕೂಡ ಮಾಡ್ತೀವಿ ಸರ್. ಹಾಂ ಹಾಂ. ಅಂದರೆ ಕಬ್ಬನ್ನೇ ಸಿಂಗಲ್ ಹೈಬ್ರಿಡ್ ಅಂತ ಒಂದೊಂದು ಕಣ್ಣು ಇರುವಂಥ ಒಂದು ಕಬ್ಬಿನ ಪೀಸ್ಗಳನ್ನು ಮಾಡಿ ಮಾರ್ತಾರೆ. ಓಕೆ. ಅದನ್ನು ಆ ರೈತರು ಅಲ್ಲಿ ಸಂಕೇಶ್ವರಕ್ಕೆ ಅಥವಾ ಹುಕ್ಕೇರಿಗೆ ಹೋದರೆ ಅವ್ರಿಗೆ ತಮ್ಮ ಅವ್ರಿಗೆ ಆಯ್ಕೆ ಮಾಡಿಕೊಂಡು ಕಬ್ಬು ಕಡ್ಕೊಂಡು ಹೋಗಕ್ಕೆ ಅವರು ಕೊಡ್ತಾರೆ. ಓಕೆ. ಬೀಜದ ಕಬ್ಬು. ಹಾಂ ಹಾಂ. ಅವರು 100, 200 ಕಣ್ಣು, 300 ಕಣ್ಣು ಅಂತ ಅವರಿಗೆ ಅವ್ರಿಗೆ ಎಷ್ಟು ಬೇಕೋ ಅದು ಹೇಳ್ಬೋದು. ಓಕೆ. ಮೇನ್ ಹೊಲಕ್ಕೆ ಹಾಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಓಕೆ. ಸುಮಾರು ಒಂದು 700-800 ಟನ್ ಬೀಜನ ಉತ್ಪಾದನೆ ಮಾಡ್ತಾರೆ. ಓಕೆ. ಈಗ ಒಂದು ಕರೆ. ಹಲೋ. ಹಲೋ. ಹಾಂ ಹೇಳಿ. ಹಲೋ ಸರ್, ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಪ್ರಕಾಶ್ ಅಂತ, ಕೊಣ್ಣೂರ್ ಅಂತ ಮಾತಾಡೋದು. ಪ್ರಕಾಶ್, ಪ್ರಶ್ನೆ ಕೇಳಿ. ಸರ್, ಗುಲಾಬಿ ಗಿಡ ಕೊಡ್ತೀರೇನ್ರಿ? ಯಾವ್ದ್ರಿ? ಗುಲಾಬಿ ಗಿಡ ರೀ. ಗುಲಾಬಿ ಗುಲಾಬಿ ಗಿಡಗಳಲ್ಲಿ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಗಿಡಗಳನ್ನು ಕೊಡ್ತಾ ಇಲ್ಲ, ಅದನ್ನು ಪ್ರೈವೇಟ್ ಖಾಸಗಿ ಕಂಪನಿ ನರ್ಸರಿಗಳು ಇದ್ದಾವಲ್ಲ, ಅಲ್ಲಿನ ನಿಮಗೆ ಕೊಡಲಿಕ್ಕೆ ಕೊಡ್ತಾ ಅಲ್ಲಿ ಸಿಗುತ್ತೆ. ನಮ್ಮ ವಿಶ್ವವಿದ್ಯಾಲಯದಿಂದ ಈ ಗುಲಾಬಿ ಸಸಿಗಳು ಮಾತ್ರ ಲಭ್ಯತೆ ಇಲ್ಲ. ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಏನಾದರೂ ಅಲ್ಲಿ ಸಹಿತ ಇಲ್ಲ. ಇದೆಲ್ಲ ಖಾಸಗಿ ಇವು ಏನು ಗುಲಾಬಿಯಲ್ಲಿ ಬಣ್ಣ ಬಣ್ಣದ ಕಂಪನಿಗಳು ಪ್ರತಿ ವರ್ಷ ಬದಲಾವಣೆ ಮಾಡ್ತಾ ಇರೋದ್ರಿಂದ ಈ ಕಂಪನಿಗಳ ಮಾರಾಟ ಮಾತ್ರ ಖಾಸಗಿ ಕಂಪನಿಯ ವ್ಯಾಪ್ತಿಯಲ್ಲಿ ಇದೆ. ಓಕೆ ಓಕೆ ಪ್ರಕಾಶ್, ಮತ್ತೇನು ಪ್ರಶ್ನೆ ಇದೆಯಾ? ಓಕೆ ಧನ್ಯವಾದಗಳು. ಓಕೆ, ನಾವು ಬೀಜವನ್ನು ಕೇವಲ ಶೇಕಡ 30% ಮಾತ್ರ ನಾವು ಒದಗಿಸಬಹುದು. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು 35-40% ಮಾತ್ರ ನಾವು ಒದಗಿಸ್ತಾ ಇದ್ದೀವಿ. ಇನ್ನು 60% ರೈತರಿಂದ ರೈತರಿಗೆ ಅದು ಪರ್ಸರಿಸ್ತಾ ಇದೆ. ಹೌದೌದು, ಮುಂಚಿನಿಂದನೂ ಇತ್ತು, ಮುಂಚಿನಿಂದನೂ ಇತ್ತು, ಈಗ ಜಾಸ್ತಿ. ನಾವು ಮೊದಲು 25% ಅಂತಿದ್ವಿ, ಈಗ 35% ವರೆಗೂ ಬಂದಿದ್ದೀವಿ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಒಂದು ಕರೆ ತಗೊಳ್ಳೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಅಣ್ಣಗಿರಿಯಿಂದ ರಾಮಣ್ಣ ಮೇತ್ರಿ ಕಲ್ಮಲ, ಸಂಗೀತ ಶಿಕ್ಷಕರು ಅಂತೇಳಿ ಮಾತಾಡೋ ಸರ್. ರಾಮಣ್ಣವ್ರು ಸರ್, ಪ್ರಶ್ನೆ ಕೇಳಿ. ನಮ್ದು ಪ್ರಶ್ನೆ ಏನು ಸರ್, ಏನಂತಂದ್ರೆ ನಮ್ಮ ರಾಯಚೂರು ನಮ್ದು ಸ್ಥಳ, ಅಲ್ಲಿ ಈ ಸಲ ನಾವು ನೀರಾವರಿ ಇದು ಕುಸುಬೆ ಬೇಸಾಯಕ್ಕೆ ಬೀಜಗಳನ್ನ ಸಂಗ್ರಹಿಸಿದ ಬೀಜಗಳನ್ನ ಕೆಲವು ಕಡೆ ಬಿತ್ತುತ್ತಾರೆ, ಅದರಿಂದ ಉತ್ಪಾದನೆ ಮತ್ತ ಕಡಿಮೆ ಆಗತ್ತಾ ಏನು, ಮತ್ತೆ ಅದಕ್ಕೆ ಬಿತ್ತಬೇಕಾದ್ರೆ ಯಾವ ಸ್ಥಳಿ ಬರುತ್ತೆ ಅನ್ನೋದು ಒಂದು ನಮ್ಗೆ ಸರ್ ಕುಸುಬೆ ಸರ್. ಈಗ ಕುಸುಬೆಯಲ್ಲಿ ಹೇಳಬೇಕಂದ್ರೆ ನೀವು 1 ವರ್ಷ ಅಥವಾ 2ನೇ ವರ್ಷ ಮಾತ್ರ ಬೀಜನ ಉಪಯೋಗಿಸಬಹುದು. ಜಾಸ್ತಿ ಬಳಸಬಾರದು. ತಾವು ರಾಯಚೂರದಲ್ಲಿ ಇದೇ ತರ ಒಂದು ಬೀಜ ಘಟಕ ಇದೆ, ನಮ್ಮ ಧಾರವಾಡದಲ್ಲಿ ಯಾವ ತರ ಬೀಜ ಘಟಕ ಇದೆ ಅಲ್ಲ, ರಾಯಚೂರದಲ್ಲಿನೂ ಬೀಜ ಘಟಕ ಇದೆ, ಅಲ್ಲಿನೂ ತಾವು ಅದನ್ನು ಬೀಜನ ಪಡೆದುಕೋಬಹುದು. ತಾವು ಅಣ್ಣಿಗೇರಿಯಲ್ಲಿ ಇರೋದ್ರಿಂದ ಅಣ್ಣಿಗೇರಿಯಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಕುಸುಬೆ ಮೇಲೆ ಸಂಶೋಧನೆ ಆಗುತ್ತೆ, ಅಲ್ಲಿ ಅವರನ್ನು ತಾವು ಭೇಟಿ ಮಾಡಬಹುದು, ಇಲ್ಲಾಂದ್ರೆ ಧಾರವಾಡದಲ್ಲಿ ಬಂದು ಬೀಜನ ಖರೀದಿ ಮಾಡಬಹುದು. ನಾವು ಒಂದ್ಸಲ ಏನಾಯ್ತು ಸರ್, ಇಲ್ಲಿ ಎಲ್ಲ ಕೇಳಿದ್ವಿ ಸರ್, ಇಲ್ಲಿ ಬೀಜ ಲಭ್ಯ ಇಲ್ಲ ಸರ್ ನೀರಾವರಿ. ಅಲ್ಲಿ ಅಲ್ಲಿ ನೀರಾವರಿ ಅಂತ ಇರೋದಿಲ್ಲ ಕುಸುಬೆಯಲ್ಲಿ, ಒಣಬೇಸಾಯಿ ನೀರಾವರಿ ಅಂತ ಇರೋದಿಲ್ಲ. ಕುಸುಬೆ ಒಣಬೇಸಾಯಿ ಪ್ರದೇಶಕ್ಕೆ ಸೂಕ್ತವಾದ ಬೆಳೆ. ನೀವು 1 ಅಥವಾ 2 ನೀರನ್ನು ಕೊಡಬಹುದು, ಹೆಚ್ಚಿಗೆ ನೀರು ಕೊಟ್ಟರು ಅದು ತಡ್ಕೊಳ್ಳೋದಿಲ್ಲ. ಯಾಕಂದ್ರೆ ನಮ್ದು ಇರೋ ಜಮೀನೆಲ್ಲ ಅಲ್ಲೇ ರಾಯಚೂರಲ್ಲಿ ಸರ್. ಹೌದು, ನಾವ್ ಇಲ್ಲಿ ಯಾಕಂದ್ರೆ ಅಲ್ಲ, ನೀವು ನೀರು ಕೊಟ್ಟರೆ ಇಳುವರಿ ಹೆಚ್ಚಾಗುತ್ತೆ, ಏನು ತೊಂದರೆ ಇಲ್ಲ. ಆದ್ರೆ ಬಹಳ ನೀರು ಕೊಡೋಂಗಿಲ್ಲ, 1 ಅಥವಾ 2 ನೀರು ಕೊಡಬಹುದು. ನಿಮಗೆ ಬೇಕಾಗಿರುವಷ್ಟು ಬೀಜವನ್ನು ನೀವು ಧಾರವಾಡದಲ್ಲಿ ತೆಗೆದುಕೊಂಡು ಹೋಗ್ಬೋದು. ಸರಿ ಸರ್, ಓಕೆ, ಧನ್ಯವಾದ ರಾಮಣ್ಣ. ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ಹಲೋ, ಹಾಂ, ಈಗ ರೈತರಿಂದ ರೈತರಿಗಾಗಿ ಅಥವಾ ಖಾಸಗಿ ಕಂಪನಿಯಿಂದ ನಾವು ತಗೋಬೇಕಾದಾಗ ಅಂಗಡಿಯಲ್ಲಿ ಖಾಸಗಿ ಕಂಪ್ನಿಯವ್ರು ಕೂಡಿದ್ರು 50% ದಾಟಲ್ಲ. ಹಾಂ ಹಾಂ, ಈಗ ಆ ಮಿಕ್ಕಿದ 50%ಗೆ ನಾವು ಏನು ಮಾಡಬೇಕು ಅಂತ ಇದ್ದೀವಿ ಅಂದರೆ, ರೈತ ಉತ್ಪಾದಕ ಸಂಘಗಳು ಇದ್ದಾವೆ. ಓಕೆ, ಈಗ ಕೇಂದ್ರ ಸರ್ಕಾರ ಮೋದಿಯವರ ಒಂದು ಬಹು ಚರ್ಚಿತ ಕಾರ್ಯಕ್ರಮ ಅಂದರೆ ರೈತ ಉತ್ಪಾದಕ ಸಂಘಗಳು. 10,000 ರೈತ ಉತ್ಪಾದಕ ಸಂಘಗಳು ಆಗಬೇಕು, ಸಾಕಷ್ಟು ದುಡ್ಡನ್ನು ತೆಗೆದಿಟ್ಟಿದ್ದಾರೆ. ನಾವು ಯೂನಿವರ್ಸಿಟಿಯವರು ಏನು ಮಾಡ್ತಾ ಇದ್ದೀವಿ, ನೀವು ನಮಗೆ ಬೀಜವನ್ನು ತಂದು ಹಚ್ಚೋ ಬದಲು ನೀವೇ ಒಂದು ರೈತ ಉತ್ಪಾದಕ ಸಂಘ ಮಾಡಿರಿ, ನಿಮ್ಮಲ್ಲೇ ಶೇರ್ ಹೋಲ್ಡರ್ಸ್ ಇರ್ತಾರೆ. ಕಲಬುರ್ಗಿ ಅಂತ ಮಾತಾಡೋದ್ರಿ. ತಮ್ಮ ಹೆಸರು? ಮಲ್ಲಪ್ಪ ಅಂತ ಹೇಳ್ರಿ. ಮಲ್ಲಪ್ಪ, ಪ್ರಶ್ನೆ ಕೇಳಿ. ಈರುಳ್ಳಿ ಬೀಜ ಕೊಡ್ತಾರೇನ್ರಿ ಕೈ? ಮಲ್ಲಪ್ಪ ಕೊಡ ಮಾತ್ರ, ಹಿರೇಮಠ ಅವ್ರು ಹೇಳ್ತಾರೆ. ನಮ್ಮ ಬೀಜ ಘಟಕದಿಂದ ನಾವು ಈರುಳ್ಳಿ ಬೀಜಗಳನ್ನು ಸಹಿತ ಕೊಡ್ತಾ ಇದ್ದೀವಿ. ಅರ್ಕ ಕಲ್ಯಾಣ ಅಂತ, ಭೀಮಾ ಸೂಪರ್ ಅಂತ, ಈ ತಳಿಗಳನ್ನು ನಾವು ಮಾರಾಟ ಮಾಡ್ತೀವಿ. ಅಂದರೆ ಬೀಜೋತ್ಪಾದನೆಗೆ? ಬೀಜೋತ್ಪಾದನೆಗೆ ಸಹಿತ ಕೊಡ್ತೇವೆ. ಬಟ್ ನಮಗೆ ಗುಲ್ಬರ್ಗ ಅಂದರೆ ಅವರಿಗೆ ಬಂದು ಹೋಗೋದು ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಒಟ್ಟು ಸಾಧ್ಯತೆ ಇದೆ? ಸಾಧ್ಯತೆ ಇದೆ, ಸಾಧ್ಯತೆ ಇದೆ, ಮಾಡ್ಬೋದು. ನಾವು ಈಗ ಹೇಳಿ, ನೀವು ಬೀಜೋತ್ಪಾದನೆ ಸಲುವಾಗಿ ಕೇಳ್ತಾ ಇದ್ದೀರಾ ಅಥವಾ ಗಡ್ಡೆ ಉತ್ಪಾದನೆ ಕೇಳ್ತಾ ಇದ್ದೀರಾ? ಕೊಡ್ತೀವಿ, ಇಲ್ಲ ಅನ್ನಂಗಿಲ್ಲ, ಸಾಧ್ಯತೆ ಇದೆ. ಅಂದರೆ ಆ ವ್ಯಾಪ್ತಿಗೆ ಯಾವ ಕೃಷಿ ವಿಶ್ವವಿದ್ಯಾಲಯ ಬರುತ್ತೆ ಅದನ್ನೆಲ್ಲನೂ ನೋಡ್ಕೊಂಡು ಅವರು ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ಸಂಪರ್ಕಿಸ್ಬೋದು. ಅವ್ರದ್ದು ಇಡೀ ರಾಜ್ಯ ಅವ್ರ ವ್ಯಾಪ್ತಿಗೆ ಬರುತ್ತೆ. ಹೌದು, ಇಲ್ಲಾಂದರೆ ರಾಯಚೂರು ಸಂಪರ್ಕಿಸ್ಬೋದು. ಇಲ್ಲ ಧಾರವಾಡದಿಂದನೇ ಒಯ್ತೀನಿ ಅಂತಂದರೆ ನಾವು ಧಾರವಾಡದಿಂದನೂ ಬೀಜ ಕೊಡ್ಬೋದು, ಅವರಿಗೆ ಬಾಗಲಕೋಟೆ ಕಾಂಟ್ಯಾಕ್ಟ್ ಮಾಡಿಕೊಟ್ರೆ ಬಾಗಲಕೋಟೆ ಅವರು ಅಲ್ಲಿಂದ ಕೊಡ್ಬೋದು. ಹೌದು, ಮತ್ತೆ ಯಾಕಂದ್ರೆ ತಂತ್ರಜ್ಞಾನ ವಿಸಿಟ್ಸು ಎಲ್ಲ ಇರುತ್ತೆ ಮೇಲೆ. ವಿಸಿಟ್ ಅನ್ನೋದಕ್ಕಿಂತ ಅವರು ಅದನ್ನು ನಮಗೆ ತಂದು ಕೊಡಬೇಕು, ಅದು ಅವ್ರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಓಕೆ, ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಮಹಬೂಬ್ ಸರ್. ಮಹಬೂಬಾ? ಹೌದು. ಪ್ರಶ್ನೆ ಕೇಳಿ ಸರ್. ನಾವು ಬೀಜ ನಾವೇ ತಯಾರು ಮಾಡ್ಬೋದು ಸರ್? ಬೀಜ ನೀವೇ ತಯಾರು ಮಾಡ್ಬೋದು. ಅದ್ರ ಬಗ್ಗೆ ಏನು ನಮ್ಗೆ ಇದು ಮಾಡ್ತೀವಿ ಸರ್? ನಾವು ಮಾಡ್ತೀವಿ. ಯಾವ ಊರು ತಮ್ಮದು? ಮಂಗಳೂರು ಜನ ಬರ್ತದೆ ಸರ್. ನಮ್ದು ಯಾವ ಊರು ಅಂದ್ರೆ? ಯಾವ ಊರು ನಿಮ್ದು? ಎಂಕಂಚಿ ಸರ್. ಎಂಕಂಚಿ? ಮಾಡಬಹುದು. ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ, ರೈತ ಉತ್ಪಾದಕ ಸಂಘಗಳು ಅಂದ್ರೆ ಏನು? ನಿಮ್ಮಂತ ರೈತರೆಲ್ಲರೂ ಕೂಡ್ಕೊಂಡು ಒಂದು ಉತ್ಪಾದಕ ಸಂಘವನ್ನು ಮಾಡಿ ಅದ್ರ ನೀವೇ ಬೀಜ ಉತ್ಪಾದನೆ ಮಾಡಿ ನೀವೇ ಮಾಡಿ ಮಾರಾಟ ಮಾಡಬಹುದು ಅದನ್ನ. ಹೌದಾ ಮೆಹಬೂಬ್? ಧನ್ಯವಾದ. ಹಲೋ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು? ಈಗ ಖಾಸಗಿಯವ್ರ ಕಂಪನಿ ಮೂಲಕ ಖರೀದಿ ಮಾಡುವಾಗ